ಫಲ ತುಂಬಿದಾಗ ನೋಟ ಸೊಗಸು, ಫಲ ತುಂಬಿದಾಗ ನೋಟ ಸೊಗಸು, ಫಲ ತುಂಬಿದಾಗ ನೋಟ ಸೊಗಸು, ಫಲ ತುಂಬಿದಾಗ ನೋಟ ಸೊಗಸು. ರೈತ ಬಂಧವರೇ, ಕೊಡಗಿನಲ್ಲಿ ಬಹುತೇಕ ಭಾಗಗಳಲ್ಲಿ ತಾಳೆಯನ್ನ ಸಾಗುವಳಿ ಮಾಡಬಹುದು. ತಾಳೆ ಹದವಾದ ತೇವವನ್ನು ಕೇಳುತ್ತೆ, ಆಗಿಂದಾಗೆ ಪೋಷಕಾಂಶಗಳನ್ನು ಪೂರೈಕೆ ಮಾಡ್ತಾ ಇರಬೇಕು. ಸಗಣಿ ಗೊಬ್ಬರವಂತೂ ಒಳ್ಳೆಯದೇ. ಇನ್ನು ರಾಸಾಯನಿಕ ಗೊಬ್ಬರಗಳನ್ನು ಅತಿಯಾಗಿ ಹಾಕ್ಕೊಳ್ಳೋದಕ್ಕಿಂತ ಮಿತವಾಗಿ ಬಳಕೆ ಮಾಡುವ ನಿಟ್ಟಿನಲ್ಲಿ ರೈತರು ಗಮನಹರಿಸಿದ್ದಾರೆ. ನಿಶ್ಚಿತವಾದ ಮಾರುಕಟ್ಟೆ ಇದೆ, ಆಗಿಂದಾಗೆ ಬೆಲೆ ಪರಿಷ್ಕರಣೆ ಆಗ್ತಾ ಇರುತ್ತೆ. ವರ್ಷದ ಬಹುತೇಕ ತಿಂಗಳುಗಳಲ್ಲಿ ಇದು ಇಳುವರಿಯನ್ನು ಕೊಡ್ತಾ ಹೋಗ್ತದೆ, ವರಮಾನವು ಸಿಗ್ತಾ ಇರುತ್ತೆ. ಸಣ್ಣಪುಟ್ಟ ಸಮಸ್ಯೆಗಳಿದ್ದಾವೆ, ತೋಟಗಾರಿಕೆ ಇಲಾಖೆ ತಾಳೆ ಬೆಳೆಗೆ ಒಳ್ಳೆ ಉತ್ತೇಜನವನ್ನು ನೀಡ್ತಾ ಇದೆ. ಖಾಸಗಿ ಸಂಸ್ಥೆಗಳ ಸಹಯೋಗದೊಂದಿಗೆ ಸಸ್ಯಗಳನ್ನು ಪೂರೈಸಿ ಅದನ್ನು ಬೆಳೆಸಿ ಪೋಷಣೆ ಮಾಡಲಿಕ್ಕೂ ಸಹಾಯಧನವನ್ನು ಪರಿಕರಗಳನ್ನು ನೀಡ್ತಾ ಬಂದಿದೆ. ಖಾಸಗಿ ಕಂಪನಿಗಳು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ತಾಳೆಹಣ್ಣನ್ನು ಖರೀದಿ ಮಾಡ್ತದವೆ. ಬೆಲೆಯ ತುಂಬ ಏರುಪೇರು ಕಾಣ್ತಾ ಇಲ್ಲ, ವರ್ಷ ವರ್ಷಕ್ಕೆ ನಿಧಾನಕ್ಕೆ ಬೆಲೆ ಏರ್ತಾ ಇದೆ. ಖಾದ್ಯ ತೈಲಕ್ಕೆ ಬೇಡಿಕೆ ಇರೋದ್ರಿಂದ ತಾಳೆ ಬೆಳೆಯನ್ನು ರೈತರು ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ತಾಳೆ ತುಂಬ ಉಷ್ಣವನ್ನು ಸಹಿಸಿಕೊಳ್ಳೋದಿಲ್ಲ, ಮರಗಳು ಬೆಳೆದ್ರೂ ಗಂಡು ಹೂಗಳು ಹೆಚ್ಚೆಚ್ಚು ಸೃಷ್ಟಿಯಾಗಿಬಿಡ್ತವೆ. ತುಂಬ ನೆರಳಿನಲ್ಲೂ ತಾಳೆ ಸರಿಯಾಗಿ ಬರೋದಿಲ್ಲ. ಅತಿಯಾದ ತೇವಾದ್ರೂ ತಾಳೆ ಇಳುವರಿಯನ್ನು ಸರಿಯಾಗಿ ಕೊಡೋದಿಲ್ಲ. ತುಂಬ ಹತ್ತಿರ ನಾಟಿ ಮಾಡಿಕೊಂಡ್ರೂ ತಪ್ಪಾಗ್ತದೆ. ತಾಳೆಯೊಂದಿಗೆ ಕಾಳ್ಮೆಣಸನ್ನು ಕಾಫಿಯನ್ನು ಬೆಳೆಯೋರಿದ್ದಾರೆ. ಪ್ರಾರಂಭಿಕ ವರ್ಷಗಳಲ್ಲಿ ಇತರೆ ಬೆಳೆಗಳನ್ನು ಅಂತರ್ಬೆಳೆಯಾಗಿ ಹಾಕ್ಕೊಳ್ಳೋದಿದೆ. ಹೀಗೆ ಕೊಡಗಿನಲ್ಲಿ ತಾಳೆಯನ್ನು ಅನೇಕರು ಬೆಳೀತಾ ಇರೋದ್ರಿಂದ, ಇನ್ನಷ್ಟು ರೈತರು ಬೆಳೀಲಿಕ್ಕೆ ಅವಕಾಶ ಇರೋದ್ರಿಂದ ಈ ನಿಟ್ಟಿನಲ್ಲಿ ರೈತರು ಗಮನಹರಿಸ್ಬೋದು. ತಾಳೆ ಬೆಳೆ ಸಂಬಂಧಿಸಿದಂತೆ ಈಗ ನಿಮಗಾಗಿ ಹಾಡನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಶ್ರೋತೃಗಳೇ, ಆಲಿಸ್ಕೊಳ್ಳಿ. ಬಿ ಎ ಗಣೇಶ್ ಅವರು ಈ ಗೀತೆಗೆ ಸ್ವರ ಕೊಟ್ಟಿದ್ದಾರೆ. ತೈಲದ ಬೆಳೆ ತಾಳೆ ಕೊಡಗಿಗೆ ಹಿತವಾದ ಬೆಳೆ, ತೈಲದ ಬೆಳೆ ತಾಳೆ ಕೊಡಗಿಗೆ ಹಿತವಾದ ಬೆಳೆ. ವರ್ಷವಿಡೀ ಸಿಗುವುದು ಕಾಸು ಇಲ್ಲ ಹೇಳಿಕೊಳ್ಳುವ ತ್ರಾಸು, ವರ್ಷವಿಡೀ ಸಿಗುವುದು ಕಾಸು ಇಲ್ಲ ಹೇಳಿಕೊಳ್ಳುವ ತ್ರಾಸು. ತೈಲದ ಬೆಳೆ ತಾಳೆ ಕೊಡಗಿಗೆ ಹಿತವಾದ ಬೆಳೆ, ತೈಲದ ಬೆಳೆ ತಾಳೆ ಕೊಡಗಿಗೆ ಹಿತವಾದ ಬೆಳೆ. ತಾಳೆಗೆ ತೇವಾಂಶ ಬೇಕು, ಮಣ್ಣಿನ ಸತ್ವ ಇರಬೇಕು. ತಾಳೆಗೆ ತೇವಾಂಶ ಬೇಕು, ಮಣ್ಣಿನ ಸತ್ವ ಇರಬೇಕು. ಬಿಸಿಲು ಬೀಳುತ್ತಿರಬೇಕು ಇದೊಂದು ಸೈ ಬೆಳೆ ಎನ್ನಬೇಕು, ಬಿಸಿಲು ಬೀಳುತ್ತಿರಬೇಕು ಇದೊಂದು ಸೈ ಬೆಳೆ ಎನ್ನಬೇಕು. ತೈಲದ ಬೆಳೆ ತಾಳೆ ಕೊಡಗಿಗೆ ಹಿತವಾದ ಬೆಳೆ, ತೈಲದ ಬೆಳೆ ತಾಳೆ ಕೊಡಗಿಗೆ ಹಿತವಾದ ಬೆಳೆ. ಮಾರಾಟಕ್ಕಿದೆ ನಿಶ್ಚಿತ ಮಾರುಕಟ್ಟೆ, ಆಗುತ್ತಿದೆ ಗೊಂಚಲಗಳ ಖರೀದಿ. ಮಾರಾಟಕ್ಕಿದೆ ನಿಶ್ಚಿತ ಮಾರುಕಟ್ಟೆ, ಆಗುತ್ತಿದೆ ಗೊಂಚಲಗಳ ಖರೀದಿ. ಸಿಗುತ್ತಿದೆ ಸರಕಾರದ ಬೆಂಬಲ ರೈತರಿಗೆ ಇದುವೇ ನಿರಾಳ. ಸಿಗುತ್ತಿದೆ ಸರಕಾರದ ಬೆಂಬಲ ರೈತರಿಗೆ ಇದುವೇ ನಿರಾಳ. ತೈಲದ ಬೆಳೆ ತಾಳೆ ಕೊಡಗಿಗೆ ಹಿತವಾದ ಬೆಳೆ, ತೈಲದ ಬೆಳೆ ತಾಳೆ

ಕುಶಾಲನಗರ ಕಾರಳನ ಪೌತಿ ಚಂಗಂಡ ಕಾಳಪ್ಪ ಐಂಡ ಮೋ ಪ್ರವೀಣ್ ಕುಮಾರ್ ಮನಿ ಅಂದು ಮರಣಪಟ್ಟಿತ್ತು. ಚಂಗಂಡ ಪ್ರವೀಣ್ ಕುಮಾರ್ ಐಂಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನತ್ರ ಮೀದ 3 ಗಂಟೆಗೆ ಕುಶಾಲನಗರತ್ತು ನಡಪಾಂದು ಒಕ್ಕಕಾರ ಅರಚಿಟ್ಟಿತ್ತು. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ ವಾಂಡರರ್ಸ್ ಸ್ಪೋರ್ಟ್ಸ್ ಕ್ಲಬ್ ಕಡೆಯಿಂದ ದಿವಂಗತ ಡಿಸಿವಿ ಶಂಕರಸ್ವಾಮಿ ಸ್ಮರಣಾರ್ಥ ಪ್ರಯುಕ್ತ ಮಡಿಕೇರಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಮಕ್ಕಳ ಪುಕ್ಸಟೆ ಬೇಸಿಗೆ ಕ್ರೀಡಾ ಶಿಬಿರಕ್ಕೆ ಏರ್ ಮಾರ್ಷಲ್ ಕೊಡಂದೇರ ನಂದಾ ಕಾರ್ಯಪ್ಪವು ಮಕ್ಕಳೊಟ್ಟಿಗೆ ಇದ್ದು ಹಿತವಚನ ಹೇಳದು. ದೈವದ ಅನುಗ್ರಹದ ಸುಂದರ ಆದ ಪರಿಸರ ಸಿಕ್ಕಿಟ್ಟು ಅದನ್ನು ಹಾಲ್ ಮಾಡಿಕೆ ಆಗದು ಕಸ ಹಾಕದ ಹಂಗೆ ತಡೆಕಟ್ಟಿಗೆ ಹೇಳದು. ಬಿಸಿಲಿಗೆ ನೀರಿನ ಮಟ್ಟ ಕಡಿಮೆ ಆಗುಟ್ಟು ಮಡಿಕೇರಿ ಹತ್ತಿರದ ಕೂಟುಹೊಳೆಯಲ್ಲಿ ನೀರು ಕಡಿಮೆ ಆಗುಟ್ಟು ಎಲ್ಲರೂ ನೀರನ್ನ ಮಿತವಾಗಿ ಬಳಸಕೂತ ಕಿವಿಮಾತು ಕೊಟ್ಟೋ. ಹಂಗೆ ಈ ಕಾರ್ ಬರಲಿ. ವಾಂಡರರ್ಸ್ನ ತರಬೇತುದಾರ ಎಸ್ಟಿ ವೆಂಕಟೇಶ್ ಸೇರಿದಂಗೆ ಮಕ್ಕಳ ಅಪ್ಪ ಅವಂದರು ಇದಕ್ಕೆ ಸಂಬಂಧಪಟ್ಟ ಮುಖ್ಯಪಟ್ಟವು ಹಾಜರಿದ್ದು. ಕರ್ನಾಟಕ ವಿಧಾನಸಭಾ ಚುನಾವಣೆನ ಮತದಾನ ಮತ್ತೆ ಮತ ಲೆಕ್ಕ ಹಾಕುವ ಕೆಲಸನ ಸರಿಯಾಗಿ ನಡೆಸಿಕೆ ಹಂಗೆ ಶಾಂತಿನ ಕಾಪಾಡಿಕೆ ಬರುವ ತಿಂಗ ಮೇ ತಾರೀಕು 8ರ ಹಿಂಬುತ್ತು 6 ಗಂಟೆಯಿಂದ ತಾರೀಕು 10ರ ಮಧ್ಯ ಇರುಳು 12 ಗಂಟೆಗೆ ಮುಟ್ಟ ತಾರೀಕು 12ರ ಮಧ್ಯ ಇರುಳು 12 ಗಂಟೆಯಿಂದ ತಾರೀಕು 13ರ ಮಧ್ಯರಾತ್ರಿ 12 ಗಂಟೆಗೆ ಮುಟ್ಟ ಜಿಲ್ಲೆಯಲ್ಲಿ ಇಡೀ ಎಲ್ಲಾ ಬಾರ್ ರೆಸ್ಟೋರೆಂಟ್ ಕ್ಲಬ್ ಸ್ಟಾರ್ ಹೋಟೆಲ್ನಲ್ಲಿ ಎಲ್ಲಾ ತರದ ಕಳ್ಳು ಮಾರಾಟ ಇರ್ದುಲೆತ್ತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಮಾಹಿತಿ ಕೊಟ್ಟೋಳು. ಜವಾಹರ್ ನವೋದಯ ಪ್ರವೇಶ ಪರೀಕ್ಷೆ 6ನೇ ತರಗತಿಗೆ ಸೇರಿಕೆ ಇದೇ ಏಪ್ರಿಲ್ ತಾರೀಕು 29ಕ್ಕೆ ಹೊತ್ತಾರೆ. 11 ಗಂಟೆಗೆ ಜಿಲ್ಲೆನ ಬೇರೆ ಬೇರೆ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ನಡೆದಂತ ವಿದ್ಯಾಲಯದ ಪ್ರಿನ್ಸಿಪಾಲರು ತಿಳಿಸಿಯೋಳು. 10 ಕುಟುಂಬ 18 ಗೋತ್ರದ ಅರೆವಾರ್ಷಿಕ ಗೌಡ ಕುಟುಂಬಗಳ ನಡುವೆ ಕಾಲ್ಚೆಂಡು ಹಬ್ಬ ಇಂದಿಂದ ಇದೇ ತಿಂಗ ತಾರೀಕು 30ಕ್ಕೆ ಮುಟ್ಟ ಮರಗೂಡು ಆಟದ ಮನೆಯಲ್ಲಿ ನಡೆದದೆ ಪಾಂತಲ ಸಂಸಾರದವು ನಡೆಸಿಕೊಂಡು ಬರ್ತಿದ್ದ 2ನೇ ವರ್ಷದ ಈ ಕಾಲ್ಚೆಂಡು ಹಬ್ಬಲ್ಲಿ ಒಟ್ಟಾರೆ 60 ತಂಡಗ ಇನಾಮುಗಾಗಿ ಆಡುವೆ. ಹಂಗೆ ಈ ಆಟದೊಟ್ಟಿಗೆ ವಿವಾಹಿತ ಹೆಣ್ಣು ಮಕ್ಕಳಿಗೆ ಕೂಡ ಕ್ರಿಕೆಟ್ ಆಟ ಆಯೋಜಿಸಿದ್ದು ತಾರೀಕು 28ರಂದು ಈ ಪೈಪೋಟಿ ನಡೆದದೆ. ಈಗಾಗಲೇ 16 ತಂಡಗ ಭಾಗವಹಿಸುವೆ. ಇಂದು ನಡೆದ ಪೈಪೋಟಿಲಿ ಮುಕ್ಕಟ್ಟಿ ಚಂಡಿರ ಕೊಳಂಬೆ ಪ್ರೀಕ್ವಾರ್ಟರ್ ಪ್ರವೇಶ ಮಾಡಿರೋ ತಾಗುತ್ತಾಗುಟ್ಟು. ಪೇಟೆನ ಸರ್ಕಾರಿ ಸುರುವಿನ ದರ್ಜೆಯ ಹೆಣ್ಣು ಮಕ್ಕಳ 2023-24ನೇ ಸಾಲಿನ ಬಿಇ ಮತ್ತೆ ಬಿಕಾಂ ತರಗತಿಗೆ ಪ್ರವೇಶ ಶುರು ಆಗುಟ್ಟು ತಾರೀಕು 24ರಂದು ಕಾಲೇಜಿನ ಕಚೇರಿ ಸಮಯಕ್ಕೆ ಬಂದು ಅರ್ಜಿ ಪಡ್ಕನಕ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ದೂರವಾಣಿ ಸಂಖ್ಯೆ 9995185783 ಸಂಪರ್ಕಿಸುವ ಹಂಗೆ ಕಾಲೇಜಿನ ಪ್ರಾಂಶುಪಾಲರು ಜವರಪ್ಪ ಅವು ಮಾಹಿತಿ ಕೊಟ್ಟೋಳು. ಕೊಡಗು ಜಿಲ್ಲಾ ವಿದ್ಯುತ್ ಗ್ರಾಹಕರ ತೊಂದರೆ ತಾಪತ್ರೆಯ ಸರಿ ಮಾಡಿಕೊಂಬಕ್ಕೆ ಸದಸ್ಯತ್ವ ಹೊಂದಿಕೆ ಬಯಸುವವು ವಿದ್ಯುತ್ ಕ್ಷೇತ್ರದ ಬಗ್ಗೆ ಅನುಭವವುಳ್ಳವು ಸದಸ್ಯತ್ವ ಹೊಂದಿಕೆ ಅರ್ಜಿ ಕರೆದೊಳೋ. ಅರ್ಜಿ ಹಾಕಿಕೆ ತಾರೀಕು 27 ಆಖೇರಿ ದಿನ ಆಗುಟ್ಟು ಖುಷಿ ಇದ್ದವು ಅರ್ಜಿ ಸಲ್ಲಿಸಕ್. ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಕಚೇರಿ ಕಾರ್ಯ ಮತ್ತೆ ಪಾಲನೆ ವಿಭಾಗ ಮಡಿಕೇರಿ ಇಲ್ಲಿಗೆ ಅರ್ಜಿ ಸಲ್ಲಿಸುವಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ತಿಳಿಸಿಯೋಳು. ವಿಧಾನಸಭಾ ಚುನಾವಣೆ ಸಂಬಂಧ ನಾಮಪತ್ರ ವಾಪಸ್ ಪಡ್ಕೊಂಬಕ್ಕೆ ತಾರೀಕು 24 ಆಖೇರಿ ದಿನ ಆಗುಟ್ಟು ಮೇ 10ರಂದು ಮತದಾನ ನಡೆದದೆ ಮೇ 13ರಂದು ಮತ ಲೆಕ್ಕ ಮಾಡುವ ಕಾರ್ಬಾರ್ ನಡೆದದೆ ಅಂತ ಚುನಾವಣಾಧಿಕಾರಿಗ ತಿಳಿಸಿಯೋಳು. ಎಸ್ಎಸ್ಎಲ್ಸಿ ಪರೀಕ್ಷೆನ ಉತ್ತರ ಪತ್ರಿಕೆಯ ಮೌಲ್ಯಮಾಪನ ಕಾರ್ಬಾರ್ ತಾರೀಕು 24ರಂದು ಮೇ 2ಕ್ಕೆ ಮುಟ್ಟ ಪ್ಯಾಟೆನ ಸಂತಮೈಕಾಲರ ಹೈಸ್ಕೂಲ್ನಲ್ಲಿ ನಡೆದದೆ. ಮೌಲ್ಯಮಾಪನ ಕೆಲಸನ ಯಾವುದೇ ತೊಂದರೆ ತಾಪತ್ರೆ ಮತ್ತೆ ಅವ್ಯವಹಾರಗಳಿಲ್ಲದಂಗೆ ಸುಗಮ ಆಗಿ ನಡೆಸುವ ಸಲುವಾಗಿ ದಂಡ ಪ್ರಕ್ರಿಯೆ ಸಂಹಿತೆ 1973ರ ಕಲಾಂ 144ರ ಅಡಿ ದತ್ತ ಆದ ಅಧಿಕಾರದ ಹಂಗೆ ಮೌಲ್ಯಮಾಪನ ಕೇಂದ್ರದ ಸುತ್ತಮುತ್ತ 200 ಮೀಟರ್ ವ್ಯಾಪ್ತಿನ ಪ್ರದೇಶನ ನಿರ್ಬಂಧಿತ ಜಾಗ ಘೋಷಿಸಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಆದೇಶ ಹೊರಡಿಸಿಯೋ. ಈ ಸಮಯದಲ್ಲಿ ನಿರ್ಬಂಧಿತ ಪ್ರದೇಶದ ಒಳಗೆ ಮೌಲ್ಯಮಾಪನ ಕಾರ್ಯದ ಅಧಿಕಾರಿಗೆ ಹೊರತುಪಡಿಸಿ ಉಳಿದ ಯಾವ ವ್ಯಕ್ತಿಗೆ ಕೂಡ ಪ್ರವೇಶ ಇರ್ದುಳೆ. ಈ ವ್ಯಾಪ್ತಿಲಿ ಧ್ವನಿವರ್ಧಕ ನಿಷೇಧ ಮಾಡಿರೋ ತಾಗೊತ್ತಾಗುಟ್ಟು. ಮೂಡಬಿದಿರೆ ಆಳ್ವಾಸ್ ಕಾಲೇಜಿಲಿ ವ್ಯಾಸಂಗ ಮಾಡ್ತಿದ್ದ ಕುಶಾಲನಗರ ಮೂಲದ ವಿದ್ಯಾರ್ಥಿನಿ ಅನನ್ಯ ಕೆಎ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ 600 ಅಂಕಗಳಿಗೆ 600 ಅಂಕ ಪಡೆದುಟು ರಾಜ್ಯಕ್ಕೆ ಸುರುವಿನ ಸ್ಥಾನ ಪಡೆದುಟು. ಈಗೂಡೆ ಕುಶಾಲನಗರ ಗುಮ್ಮನಕೊಲ್ಲಿಯ ಮಾಜಿ ಸೈನಿಕ ಅಶೋಕ್ ಕೆಇ ಹಂಗೆ ಜಿ ನಳಿನಿ ದಂಪತಿಯ ಮಗಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆರಂಬಾಣೆ.